ಇವ್ರದ್ದೆಲ್ಲ ಇದೇ ಪ್ರಶ್ನೆ. ನಾವು ಹಾಕಿಬಿಟ್ರೆ ನಮ್ದು ಇಳುವರಿ ಕಡಿಮೆ ಆಗ್ತದೆ. ಅಡಿಕೆ ಧಾರಣೆ ಈಗ 50-60 ಸಾವಿರ ಇದೆ ಸರ್, ನಮ್ಗೆ 2 ಕ್ವಿಂಟಲ್ ಕಡಿಮೆ ಅಂದರೆ 1 ಲಕ್ಷವಾಗಿಬಿಡುತ್ತೆ ಅಂತ ಅವ್ರದ್ದು ಪ್ರಶ್ನೆ. ನೀವು ಕೇಳಿದಾಗ ಅವರು ಕೇಳ್ತಾರೆ. ಆದರೆ ನೀವು ವೈಜ್ಞಾನಿಕವಾಗಿ ಇದನ್ನು ನಾವು ಪರಿಶೀಲನೆ ಮಾಡಿದಾಗ ತಿಳಿದು ಬರುವಂಥ ಅಂಶ ಏನಪ್ಪ ಅಂದರೆ, ನಾವೀಗ ಅಡಿಕೆಯನ್ನು ಸಾಮಾನ್ಯವಾಗಿ 9-9.5 ದಾಯದಲ್ಲಿ ಹಾಕ್ತೀವಿ. ಹಾಕಿದಾಗ 80% ಪರಿಣಾಮಕಾರಿಯಾದ ಬೇರುಗಳು 2-2.5 ಅಡಿ ಒಳಗಡೆನೇ ಇರ್ತವೆ ಕಾಂಡದಿಂದ. ಹಾಗಾಗಿ ನೋಡಿ, 9-9.5 ನೀವು ಕೊಟ್ಟಾಗ ಇಲ್ಲಿ 2-2.5 ಅಡಿ ಈ ಕಡೆ ಬಿಟ್ಟರೆ ನಡುವೆ 4 ಅಡಿ ಜಮೀನಲ್ಲಿ ಯಾವುದೇ ತರಹದ ಬೇರುಗಳು ಇರೋದಿಲ್ಲ. ಒಂದು. ಎರಡನೇದ್ದು, ಈ ಬೆಳಕು ಗಾಳಿ ಬರ್ತದಲ್ಲ ಅದನ್ನೂ ಸಹಿತ ಹೆಚ್ಚು ಪ್ರಮಾಣದಲ್ಲಿ ಅಡಿಕೆ ಉಪಯೋಗ ಮಾಡಿಕೊಳ್ಳಲ್ಲ. ಮತ್ತು ನೀವು ಈ ಜಮೀನಿನ ಸಹಿತ ಈಗ 2.7 ಮೀಟರ್ ಮತ್ತು 2.7 ಮೀಟರ್ ಅಂತರದಲ್ಲಿ ಬೆಳೆದಾಗ, ಅಂದರೆ 9-9.5 ಬೆಳೆದಾಗ ಅಡಿಕೆ ಉಪಯೋಗ ಮಾಡಿಕೊಳ್ಳೋದು 31% ಜಾಗ. ಅಂದರೆ ಇನ್ನೂ ನಿಮಗೆ 69% ಜಾಗ ಹಾಗೇ ಉಳಿಯುತ್ತದೆ. ಈ ಜಾಗ ಉಪಯೋಗ ಮಾಡ್ಕೋಬೇಕು, ಗಾಳಿಯನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಬೇಕು, ನೀರಿನ ಸದ್ಬಳಕೆ ಆಗಬೇಕು ಅಂತಂದರೆ ನಾವು ಮಿಶ್ರ ಬೆಳೆಗಳು, ಉಪ ಬೆಳೆಗಳಿಗೆ ಹೋಗಲೇಬೇಕಾಗ್ತದೆ. ಹಾಗಾಗಿ ಇದನ್ನು ಬೆಳೆಯುವುದು ಬಹಳ ಉತ್ತಮ. ಅಂದರೆ ರೈತರು ಪ್ರಕಾರವಾಗಿ ಎಲ್ಲ ತೋಟದಲ್ಲೂ ಎಲ್ಲ ಬೆಳೆಗಳನ್ನು ಬೆಳಿಬಹುದಾ, ಯಾವ್ಯಾವ ತೋಟದಲ್ಲಿ ಯಾವ್ಯಾವ ಬೆಳೆಗಳನ್ನು ಬೆಳಿಬಹುದು ಅಂತ ತಾವು ಹೇಳ್ತಕ್ಕಂಥ. ತಾವು ಹೇಳಿದ ಹಾಗೆ ಎಲ್ಲ ತೋಟಗಳಲ್ಲಿ ಎಲ್ಲ ಬೆಳೆಗಳನ್ನು ಬೆಳಿಲಿಕ್ಕಾಗಲ್ಲ. ಅಲ್ಲಿಯ ವಸ್ತುಸ್ಥಿತಿ ಹೇಗಿದೆ ನೋಡ್ಕೋಬೇಕಾಗ್ತದೆ. ಮತ್ತು ಎಲ್ಲ ಬೆಳೆನ ಬೆಳೆದು ಎಲ್ಲ ಕಡೆ ಮಾರುಕಟ್ಟೆ ಮಾಡೋಕ್ಕಾಗಲ್ಲ. ಈಗ ನೀವು ಬೆಳೆದು ಬಿಟ್ರಿ, ಬೆಳೆದು ಸರಿಯಾಗಿ ಮಾರುಕಟ್ಟೆ ಆಗದಿದ್ರೆ ಅದರ ಪ್ರಯೋಜನ ಇಲ್ಲ. ಹಾಗಾಗಿ ಆ ಪ್ರದೇಶಕ್ಕೆ ಸೂಕ್ತ ಇದೆಯಲ್ಲ ಅಂತ ಮೊದಲು ನೋಡ್ಕೋಬೇಕು. ಎರಡನೇದು ಮಾರುಕಟ್ಟೆ ವ್ಯವಸ್ಥೆಯನ್ನು ನೋಡ್ಕೋಬೇಕು. ಮೂರನೇದು ನಿಮಗೆ ಯಾವ ಬೆಳೆ ಬೆಳೀಲಿಕ್ಕೆ ಶಕ್ತ ಇದ್ರೆ ಅದನ್ನು ನೋಡ್ಕೊಳ್ಬೇಕು. ಮತ್ತು ನೀವು ಬೆಳೆದಂಥ ಅಂತರ್ ಬೆಳೆಗಳು ಆ ಅಡಿಕೆಗೆ ಪೂರಕವಾಗಿರಬೇಕು, ಮಾರಕ ಆಗಬಾರ್ದು. ಹೌದು, ಇವೆಲ್ಲ 4-5 ಅಂಶಗಳನ್ನು ಗಮನದಲ್ಲಿಟ್ಕೊಂಡ್ರೆ ನಾವೇನು ಮಾಡ್ತೀವಿ, ಅಡಿಕೆ ತೋಟಗಳನ್ನು ವಿಂಗಡಣೆ ಮಾಡ್ತೀವಿ. ಈಗ ಸಣ್ಣ ತೋಟಗಳು, ಮಧ್ಯಮ ವಯಸ್ಸಿನ ತೋಟಗಳು, ಹೆಚ್ಚು ವಯಸ್ಸಾದ ತೋಟಗಳು. ಈ ಸಣ್ಣ ತೋಟಗಳಂದರೆ ಹೊಸದಾಗಿ ನೀವು ನಾಟ 1 ವರ್ಷದಿಂದ 4 ವರ್ಷ 5 ವರ್ಷದವರೆಗೆ ಇವು ಸಣ್ಣ ತೋಟಗಳು. ಇಲ್ಲಿ ಇಳುವರಿ ಇನ್ನೂ ಆರಂಭ ಆಗಿರೋದಿಲ್ಲ. ತಮಿಳ ಪ್ರಕಾರವಾಗಿ ಸಣ್ಣ ತೋಟ ಅಂದರೆ 4 ಎಕರೆ ಮಾಡಿದ್ರೂ ಸಣ್ಣ ತೋಟನೇ ಆಗುತ್ತೆ. ಅಲ್ಲ, ಸಣ್ಣ ತೋಟ ಅಂದರೆ ವಯಸ್ಸಿನ ಆಧಾರದಲ್ಲಿ ಕ್ಷೇತ್ರದ ಆಧಾರದಲ್ಲಿ ಅಲ್ಲ. ಈಗ ನೀವು ಹೇಳಿದ ಈ ವರ್ಷ ನಾಟಿ ಮಾಡಿದ್ದು ಅಥವಾ ಅದರ ಹಿಂದಿನ ವರ್ಷ ನಾಟಿ ಮಾಡಿದ್ದು ಅದರ ಹಿಂದಿನ ವರ್ಷ ಅಂದರೆ 1 ವರ್ಷ 2 ವರ್ಷ 3 ವರ್ಷ 4 ವರ್ಷ 5 ವರ್ಷದ ಗಿಡ ಅಂತ ಹೇಳ್ತೀವಿ, ಅವೆಲ್ಲ ಸಣ್ಣ ತೋಟಗಳು. ಅಲ್ಲಿ ಇಳುವರಿ ಇನ್ನೂ ಆರಂಭ ಆಗಿರೋದಿಲ್ಲ. ಅಲ್ಲಿ ನೀವು ಈ ತರಕಾರಿಗಳನ್ನು ತಗೊಳ್ಬೋದು. ತರಕಾರಿ ಬೆಳೆಗಳಂತಂದರೆ ಹಸಿಮೆಣಸು ಆಗಿರ್ಬೋದು, ಬದನೆ ಆಗಿರ್ಬೋದು, ಬೆಂಡೆಕಾಯಿ ಆಗಿರ್ಬೋದು, ಹೀರೇಕಾಯಿ ಆಗಿರ್ಬೋದು, ಹಾಗಲ, ಸೌತೆಕಾಯಿ, ಹೀಗೆ ಅನೇಕ ತರಹದ ತರಕಾರಿಗಳನ್ನು ತಗೊಳ್ಬೋದು. ಮತ್ತು ಇನ್ನೂ ಬಹಳ ಮುಖ್ಯವಾಗಿ ದ್ವಿದಳ ಧಾನ್ಯದ ತರಕಾರಿಗಳು ಯಾವುದ್ಯಾವುದು ಅಂದರೆ, ನಿಮಗೆ ಗೊತ್ತಿದ್ದ ಹಾಗೆ ಈ ಬೀನ್ಸ್ ಅಂತ ಹೇಳ್ತೀವಿ, ತಿಂಗಳ ಹುರುಳಿ, ಅವರೆ, ಮತ್ತು ಈಗ ವೆಜಿಟೇಬಲ್ ಕೌಪಿ ಬಂದಿದೆ ಅಂದರೆ ಅಲಸಂದೆ, ತರಕಾರಿ ಅಲಸಂದೆ, ಅವೆಲ್ಲವನ್ನು ನಾವು ತಗೊಳ್ಬೋದು. ಒಂದು ಏನಂದರೆ ಅವೆಲ್ಲ ಸಂಪೂರ್ಣವಾಗಿ ಭೂಮಿಯನ್ನು ಕವರ್ ಮಾಡ್ತವೆ, ಭೂಮಿಯನ್ನು ಮುಚ್ಚಿಗೆ ಹಾಕ್ತದೆ. ಹೌದು, ಕಳೆಗಳು ಬರೋದಿಲ್ಲ. ಮತ್ತು ಈ ದ್ವಿದಳ ಧಾನ್ಯಗಳಲ್ಲಿ ಇನ್ನೂ ಒಂದು ಒಳ್ಳೆಯ ಗುಣ ಅಂತಂದರೆ ವಾತಾವರಣದಲ್ಲಿರುವಂಥ ಸಾರಜನಕವನ್ನು ಸ್ಥಿರೀಕರಿಸಿ ಭೂಮಿಗೆ ಸೇರಿಸೋದ್ರಿಂದ ಭೂಮಿಯ ಫಲವತ್ತತೆಯನ್ನು ಪರೋಕ್ಷವಾಗಿ ಜಾಸ್ತಿ ಆಗ್ತದೆ. ಮತ್ತು ಅದರಿಂದ ಬರುವಂಥ ತ್ಯಾಜ್ಯಗಳು, ಎಲೆಗಳು ಉದುರುವುದು ಅಂಥದ್ದು. ಈಗ ನೋಡಿ, ಅಡಿಕೆ ತೋಟಗಳಲ್ಲಿ ಒಣ ಈ ಪ್ರದೇಶಗಳಲ್ಲಿ ನಾವೇನು ಹೇಳ್ತೀವಿ, ನೀರು ಸ್ವಲ್ಪ ವ್ಯವಸ್ಥೆ ಚೆನ್ನಾಗಿತ್ತು ಅಂದರೆ ತೊಗರಿ ಬಹಳ ಒಳ್ಳೆಯ ಬೆಳೆ. 2-3 ಸಲ ಹಾಕಿಬಿಟ್ರೆ ಚೆನ್ನಾಗಿ ಬರ್ತದೆ, ಎಲ್ಲ ಕವರ್ ಆಗ್ತದೆ, ಮತ್ತು ಎಲೆಗಳು ಉದುರ್ತವೆ. ನೋಡಿ, 5-6 ತಿಂಗಳು ಯಾವುದೇ ಕಳೆ ಸಮಸ್ಯೆ ಇರೋದಿಲ್ಲ ಅವರಿಗೆ. ಅದು ಅಲ್ಲದೆ ಮತ್ತು ಅವರಿಗೆ ಹೆಚ್ಚುವರಿ ಆದಾಯವಾಗಿ ಮತ್ತು ಕಾಳನ್ನು ಬರ್ತದೆ. ಹಾಗೆ ಎಲ್ಲ ಥರದ ತರಕಾರಿ ಬೆಳಕು. ಮತ್ತು ಅದೇನಾದರೂ ನಿಮ್ಮ ಜಮೀನು ಮಹಾನಗರಗಳ ಪಕ್ಕದಲ್ಲೇ ಇತ್ತು, ನಗರಗಳ ಪಕ್ಕದಲ್ಲೇ ಇತ್ತು ಅಂದರೆ ಹೂವಿನ ಬೆಳೆಗಳು ಹೆಚ್ಚು ಆದಾಯವನ್ನು ಕೊಡ್ತವೆ. ಮುಖ್ಯವಾಗಿ ಚೆಂಡು ಆಗಿರ್ಬೋದು, ಮಲ್ಲಿಗೆ ಆಗಿರ್ಬೋದು, ಮತ್ತು ಗುಲಾಬಿ ಆಗಿರ್ಬೋದು, ಸೇವಂತಿಗೆ, ಹೀಗೆ ಅನೇಕ ಥರದ ಹೂವಿನ ಬೆಳೆಗಳನ್ನು ನೀವು ಬೆಳ್ಕೊಳ್ಬಹುದು. ಚೆಂಡು ಹೂವಿಂದ ಒಂದು ಸಣ್ಣ ಉದಾಹರಣೆ ಹೇಳಿದರೆ ನೋಡಿ, ಈಗ ಇನ್ನು 1-3 ತಿಂಗಳಿಗೆ ನಮ್ಮ ಗಣಪತಿ ಹಬ್ಬ ಬರುತ್ತೆ, ತದನಂತರದಲ್ಲಿ ದಸರಾ ಬರುತ್ತೆ, ನಂತರ ನಮಗೆ ದೀಪಾವಳಿ ಬರುತ್ತೆ. ಆ ಸೀಸನ್ನಲ್ಲಿ ನಿಮಗೆ ಚೆಂಡುವಿನ ಅತ್ಯಧಿಕ ಧಾರಣೆ ಇರ್ತದೆ. ಹಾಗಾಗಿ ನೀವು ನೋಡಿಕೊಳ್ಬೇಕು ಆ ಗಣಪತಿ ಹಬ್ಬ ಯಾವಾಗಿದೆ, ದಸರಾ ಯಾವಾಗಿದೆ, ಅಲ್ಲಿ ನೋಡಿಕೊಂಡು ನೀವು ಇನ್ನು ಗಣಪತಿ ಹಬ್ಬ 50-45 ದಿನಕ್ಕೆ ಆರಂಭ ಆಗ್ತದೆ ಅಂದರೆ ಅವಾಗ ನೀವು ನಾಟಿ ಮಾಡಿಬಿಟ್ರೆ ನಿಮಗೆ 45-50 ದಿನಕ್ಕೆ ಚೆಂಡು ಸ್ಟಾರ್ಟ್ ಆಗ್ತದೆ, ಮಾರುಕಟ್ಟೆಗೆ ಸರಳ ಆಗ್ತದೆ. ಹೌದು, ಹಾಗಾಗಿ ಈ ಸಣ್ಣ ತೋಟಗಳು 1-5 ವರ್ಷದ ತೋಟಗಳಲ್ಲಿ ಹೂವಿನ ಬೆಳೆಗಳು, ತರಕಾರಿ ಬೆಳೆಗಳು ಬೆಳಿಬೋದು. ಅದಲ್ಲದೆ ಕೆಲವು ಔಷಧಿ ಸಸ್ಯಗಳನ್ನು ಬೆಳಿಬೋದು. ಆದರೆ ಅಲ್ಲಿ ಒಂದು ಎಚ್ಚರಿಕೆ ಕ್ರಮ ಏನಂದರೆ, ಔಷಧಿ ಸಸ್ಯಗಳನ್ನು ಬೆಳೆಯುವಾಗ ಮಾರುಕಟ್ಟೆಯನ್ನು ನೋಡಿಕೊಂಡು ಬೆಳೆ ಬೆಳಿಬೇಕು. ಯಾರೋ ಹೇಳಿದ್ರು ಅಂತ ಬೆಳೆದು, ಯಾಕಂದರೆ ಬಹಳಷ್ಟು ಜನ ರೈತರು

ಬೆಳೆಸಬಾರದು. ಕಾಫಿ ತೋಟಗಳಲ್ಲಿ ಹದವಾದಂಥ ನೆರಳನ್ನು ನಾವು ಕಾಪಾಡ್ಕೋಬೇಕಾಗತ್ತೆ. ಈ ಬಿಳಿ ಹೊಟ್ಟಿನ ತಿಗಣೆ ಅಥವಾ ಮೀಲಿಬಗ್ ಹಾವಳಿ ಹೆಚ್ಚಾಗಿದ್ದರೆ ನಾವು ಕೀಟನಾಶಕಗಳನ್ನು ಬಳಸ್ಕೋಬಹುದು. ಪ್ರತಿ ಬ್ಯಾರಲ್ ನೀರಿಗೆ 50 ml ಇಮಿಡಾಕ್ಲೋಪ್ರಿಡ್ 17.8 SL ಕೀಟನಾಶಕವನ್ನು ಬೆರೆಸ್ಕೊಂಡು ಕಾಫಿ ಗಿಡಗಳಿಗೆ ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಕೆಲವು ಸಂದರ್ಭದಲ್ಲಿ ಈ ಬೇರಿಗೆ ಬಿಳಿ ಹೊಟ್ಟಿನ ತಿಗಣೆ ಅಥವಾ ಈ ಮೀಲಿಬಗ್ಸ್ ಜೊತೆಗೆ ಶಿಲೀಂಧ್ರದ ಹಾವಳಿ ಕೂಡ ಕಂಡುಬರುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಪ್ರತಿ ಲೀಟರ್ ನೀರಿಗೆ 0.6 ml ಇಮಿಡಾಕ್ಲೋಪ್ರಿಡ್ 17.8 SL ಮತ್ತು 0.8 ml ಪ್ರೋಪಿಕೋನಸೋಲ್ 25 EC ಶಿಲೀಂಧ್ರನಾಶಕವನ್ನು ಬೆರೆಸ್ಕೊಂಡು ಆ ದ್ರಾವಣವನ್ನು ಬೇರಿಗೆನೆ ಹಾಕಬೇಕಾಗತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ಕಾಫಿ ಮಂಡಳಿಯ ಕಚೇರಿಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು. ಇದುವರೆಗೆ ಕಾಫಿ ಬೆಳೆಯಲ್ಲಿ ಕೀಟಪೀಡೆಗಳ ನಿರ್ವಹಣೆ ಈ ಕುರಿತು ಮಾಹಿತಿಯನ್ನು ಕೇಳಿದಿರಿ. ಈಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿ ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿ ಕಾಫಿ ದರ 50 kg ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 26,500 ರೂಪಾಯಿಂದ 27,800 ರೂಪಾಯಿ, ಅರಬಿಕಾ ಚೆರಿ 14,800 ರೂಪಾಯಿಂದ 16,600 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 21,000 ರೂಪಾಯಿಂದ 22,200 ರೂಪಾಯಿ, ರೋಬಸ್ಟಾ ಚೆರಿ 11,800 ರೂಪಾಯಿಂದ 12,800 ರೂಪಾಯಿ. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ರೈತ ಬಾಂಧವರೇ, ನಾಳಿನ ಕಾರ್ಯಕ್ರಮದಲ್ಲಿ ಜಾನುವಾರುಗಳ ರೋಗ ನಿಯಂತ್ರಣದಲ್ಲಿ ಲಸಿಕೆಗಳ ಮಹತ್ವ ಈ ಕುರಿತು ಡಾಕ್ಟರ್ SSC ಸುರೇಶ್ ಅವರೊಂದಿಗೆ ಸಂದರ್ಶನವಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿ ರಂಗ ಪ್ರಸಾರವಾಯಿತು. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರಚಾರವನ್ನು ಎಚ್ಚರಿಕೆಯಿಂದ ಓದಿ. ನಿಧನ ಸುದ್ದಿ. ವಿರಾಜಪೇಟೆಯ ರಾಮನಗರದ ನಿವಾಸಿ HK ಸಣ್ಣಯ್ಯ ಅವರು 82ನೇ ವರ್ಷದಲ್ಲಿ ಇಂದು ನಿಧನರಾಗಿದ್ದಾರೆ. HK ಸಣ್ಣಯ್ಯ ಅವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ ಮೃತರ ನಿವಾಸ ವಿರಾಜಪೇಟೆ ರಾಮನಗರದಲ್ಲಿ ನಡೆಯಲಿದೆ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪೆ. ಪ್ರಾಯೋಜಕರು ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ, ಕೊಟ್ಟೂರು, ಚೇರಂಬಾಣೆ. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲುಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡುಕೂಟಲಿ ಇಂದು ಮಡಿಕೇರಿಪೇಟೆನ ಗಾಂಧಿ ಭವನದಲ್ಲಿ ಭಗವಾನ್ ಬುದ್ಧರ ಜಯಂತಿ ಜಂಬರ ನಡೆದು ಉಪವಿಭಾಗಾಧಿಕಾರಿ ವಿನಯ್ ಕನರ್ವಾಡೆವ್ ಮಾತಾಡಿ, ಗೌತಮ ಬುದ್ಧನ ಸಂದೇಶಕ ಇಡೀ ಮನುಷ್ಯ ಕುಲಕ್ಕೆ ಮಾನವೀಯ ಮಾರ್ಗದರ್ಶಿಯಾಗಿಟ್ಟು ಭಾರತದಲ್ಲಿ ಹುಟ್ಟಿ ಬೆಳೆದ ಬುದ್ಧರು ಇಡೀ ವಿಶ್ವಕ್ಕೆ ಶಾಂತಿನ ಸಂದೇಶನ ಸಾರಿಳುತ್ತಾ ಹೇಳಿದರು. ಶಿಶು ಅಭಿವೃದ್ಧಿ ಯೋಜನೆ ಇಲಾಖೆ ವತಿಯಿಂದ ಮಡಿಕೇರಿ ತಾಲೂಕು ವ್ಯಾಪ್ತಿಗೆ ಒಳಪಟ್ಟಂಗೆ 13 ಅಂಗನವಾಡಿ ಕಾರ್ಯಕರ್ತೆಯರ ಹುದ್ದೆ ಮತ್ತು 32 ಸಹಾಯಕಿಯರ ಹುದ್ದೆಗೆ ಆನ್ಲೈನ್ ಮೂಲಕ ಅರ್ಜಿನ ಕರೆದಳು. ಅರ್ಜಿ ಹಾಕಿಕೆ ಆಖೇರಿ ದಿನ ಜೂನ್ 9. ಜಾಸ್ತಿ ಮಾಹಿತಿಗೆ ಸಂಬಂಧಪಟ್ಟ ಜಾಲತಾಣದ ಮಾಹಿತಿನ ಪಡ್ಕೊಂಡಕ್ಕೆ. ಆಲೂರು ಸಿದ್ದಾಪುರ ವಿದ್ಯುತ್ ಪೀಡರ್ಲಿ ರಿಪೇರಿ ಕೆಲಸ ಇರದಂದ ನಾಳೆ ಹೊತ್ತರೆ 10 ಗಂಟೆಯಿಂದ 8:00 to 4:00 ಕೂಡು ರಸ್ತೆ, ಮಾಲಂಬಿ, ಹೊಸಗುತ್ತಿ, ಕಣಿವೆ, ಬಸವನಹಳ್ಳಿ, ಸೀಗೆಮರೂರು, ಹೊನ್ನೆಕೊಪ್ಪಲು ಸುತ್ತಮುತ್ತಲು ಕರೆಂಟ್ ಇರದಿಲ್ಲ ತಿಳಿ ವಿದ್ಯುತ್ ಇಲಾಖೆ ಪ್ರಕಟಣೆ ತಿಳಿಸಿದೆ. ಮಡಿಕೇರಿ ತಾಲೂಕಿನ ಮಡಿಕೇರಿ ರೈತ ಸಂಪರ್ಕ ಕೇಂದ್ರದಲ್ಲಿ ಟಾರ್ಪಲ್ ಶೇಕಡಾ 50% ರಿಯಾಯಿತಿಯಲ್ಲಿ ಸಿಕ್ಕಿದೆ. ಆಧಾರ್ ಕಾರ್ಡ್ ಆರ್ಟಿಸಿನ ಕೊಟ್ಟು 1180 ರೂಪಾಯಿನ ನೀಡಿದ ಕಣಕ್ಕೆ 2020-21, 2021-22 ಮತ್ತು 2023-24 ಸಾಲಿ ಟಾರ್ಪಲ್ ಪಡೆಯದೇ ಇದ್ದ ರೈತರು ಮಾತ್ರ ಪಡೆಯಕ್ಕೆ ಅವಕಾಶ ಉಂಟು. ಭಾಗಮಂಡಲ ಮತ್ತು ನಾಪಕುಲ್ಲಿ ಟಾರ್ಪಲ್ ಖಾಲಿಯಾಗಿಟ್ಟು ದಾಸ್ತಾನು ಬಾಕನ ತಿಳಿಸಲಾದಿತಳಿ ಪ್ರಕಟಣೆ ತಿಳಿಸಲು. ಹಿರಿಯ ಪತ್ರಕರ್ತ ಶಕ್ತಿ ದಿನಪತ್ರಿಕೆಯ ಸಲಹಾ ಸಂಪಾದಕರಾದ ಬಿಜೆ ಅನಂತಶಯನ ಅವರು ಕರ್ನಾಟಕ ಶಕ್ತಿ ಪ್ರಶಸ್ತಿಗೆ ಭಾಜನರಾಗಳು. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಕೊಡಗು ಪತ್ರಕರ್ತರ ಸಂಘದ ಕೂಡುಕೊಟ್ಟಲಿ 15 ಹಿಂಬತ್ತು 5:30 ಮಡಿಕೇರಿನ ಕೊಡಗು ಪತ್ರಿಕಾ ಭವನ ಟ್ರಸ್ಟ್ನ ಸಭಾಬಾಡಲಿ ಕೊಡಗಿನ ಪತ್ರಿಕಾ ರಂಗದ ಭೀಷ್ಮ, ಶಕ್ತಿ ಪತ್ರಿಕೆಯ ಸ್ಥಾಪಕ ಸಂಪಾದಕ ದಿವಂಗತ ಬಿಎನ್ ಗೋಪಾಲಕೃಷ್ಣ ಅವರ ನೆನಪಿಗಾಗಿ ದತ್ತಿನಿಧಿ ಪ್ರಶಸ್ತಿ ಪ್ರದಾನ ಜಂಬರಲ್ಲಿ 3 ಭಾಷಾ ಸಾಹಿತಿ ನಾಗೇಶ್ ಕಾಲೂರು ಅವಕ್ಕೆ ದತ್ತಿ ಪ್ರಶಸ್ತಿ ಕೊಡುವ ಜಂಬರನ ಮಾಜಿ ಸಚಿವರಾದ ಎಂಸಿ ನಾಣಯ್ಯ ಉದ್ಘಾಟಿಸುವೆ. ಮಡಿಕೇರಿ 66/11 kV ವಿದ್ಯುತ್ ಉಪಕೇಂದ್ರದಲ್ಲಿ ನಿರ್ವಹಣೆ ಕೆಲಸ ಇರದಂದ 14 ಹೊತ್ತರೆ 10 ಹಿಂಬತ್ತು 5 ಮಡಿಕೇರಿ ಪೇಟೆ, ರಾಜಸೀಟು, ಗದ್ದಿಗೆ, ಕೋಟೆ, ಕುಂಡಮೇಸ್ತ್ರಿ, ಭಾಗಮಂಡಲ, ಬೊಹಿಕೇರಿ, ಸಂಪಾಜೆ, ಗಾಳಿಬೀಡು, ಮಕ್ಕಂದೂರು, ಹೆಬ್ಬಟ್ಟೆಗೆರಿ, ಕೆಬಾಡಗ, ತಾಳತ್ಮನಿ, ಚಟ್ಟಿಮನಿ, ಚೇರಂಬಾಣಿ ಹಾಗೆ ಸುತ್ತಮುತ್ತಲ ಪ್ರದೇಶದಲ್ಲಿ ವಿದ್ಯುತ್ ಇರದಲೆ ತಳಿ ವಿದ್ಯುತ್ ಇಲಾಖೆ ಪ್ರಕಟಣೆ ತಿಳಿಸಿದೆ. ತಲಕಾವೇರಿ ದೇವಸ್ಥಾನದಲ್ಲಿ ಸ್ವಚ್ಛತಾ ಕೆಲಸ ಇರದಂದ 14 ಮಧ್ಯಾಹ್ನ 2 ಮೇಲೆ ತಲಕಾವೇರಿ ದೇವಸ್ಥಾನಕ್ಕೆ ಪ್ರವೇಶ ಇಲ್ಲೇ ಸಾರ್ವಜನಿಕರು ಸಹಕರಿಸುವಂಗೆ ಕಾರ್ಯನಿರ್ವಾಹಕ ಅಧಿಕಾರಿಯು ತಿಳಿಸಲು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ ಮಕ್ಕಂದೂರು ಗ್ರಾಮದ ಕುಂಭಗೌಡನ ಐನ್ಮನೆಯಲ್ಲಿ 17 ಐನ್ಮನೆ ಜಂಬರ ನಡೆದಿದೆ. ಈ ಜಂಬರಲ್ಲಿ ಕುಂಭಗೌಡರಿಗೆ ಲಿಂಗರಾಜರು ಕೊಡಮಾಡಿದ ನಿರುಪದ ಅನಾವರಣ, ಅಕಾಡೆಮಿ ಪ್ರಕಟಿಸಿದ ಪುಸ್ತಕಗಳ ಬಿಡುಗಡೆ, ಅರೆಭಾಷೆ ಸುಪ್ರಪಾತದ ಧ್ವನಿ ಸುರುಳಿ ಬಿಡುಗಡೆ, ಕುಂಭಗೌಡ ಕುಟುಂಬದ ಲಾಂಛನ ಬಿಡುಗಡೆ ಹಾಗೆ ಸಾಧಕರಿಗೆ ಸನ್ಮಾನ ನಡೆದಿದೆ ತಿಳಿ ಅಕಾಡೆಮಿನ ಅಧ್ಯಕ್ಷರಾದ ಸದಾನಂದ ಮಾವಾಜಿಯವರು ತಿಳಿಸಲು. ಕೊಡಗು ಜಿಲ್ಲಾ ವಿಶೇಷ ಚೇತನರ ಸಂಘದ ವಾರ್ಷಿಕ ಮಹಾಸಭೆ 14 ಹೊತ್ತರೆ 10:30 ಮಡಿಕೇರಿ ಪೇಟೆನ ಜಿಲ್ಲಾ ವಿಶೇಷ ಚೇತನರ ಸಂಘದ ಕಟ್ಟಡದಲ್ಲಿ ನಡೆದಿದೆ. 2025-26 ಸಾಲಿನಲ್ಲಿ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ 20 ಅಂಶಗಳ ಕಾರ್ಯಕ್ರಮ ಸೇರಿದಂತೆ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಕೆಡಿಪಿ ಸಭೆ, ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜು ಅವರ ಅಧ್ಯಕ್ಷತೆಯಲ್ಲಿ 17 ಹೊತ್ತರೆ 10:30 ಕೊಡಗು ಜಿಲ್ಲಾ ಪಂಚಾಯಿತಿ ಸಭಾಬಡಲಿ ನಡೆದಿದೆ ತಿಳಿ ಸಿಇಒ ಆನಂದ್ ಪ್ರಕಾಶ್ ಮೀನಾವು ತಿಳಿಸಲು. ಎಸ್ಎಸ್ಎಲ್ಸಿ ಪರೀಕ್ಷೆ 2 May 26 May 31 ಜಿಲ್ಲೆನ ಮಡಿಕೇರಿ, ವಿರಾಜಪೇಟೆ, ಸೋಮಾರ್ಪೇಟೆ ಮತ್ತು ಕುಶಾಲನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ನಡೆದಿದೆ. ಈ ಸಲನೂ ಪರೀಕ್ಷೆನ ಸಿಸಿಟಿವಿ ವೆಬ್ಕಾಸ್ಟಿಂಗ್ ನಡೆಸಿಕೆ ವ್ಯವಸ್ಥೆ ಮಾಡಲಾಗುತ್ತೆ ಜಿಲ್ಲಾಧಿಕಾರಿ ವೆಂಕಟರಾಜವ್ ತಿಳಿಸಲು. ಕರ್ನಾಟಕ ಲೋಕಾಯುಕ್ತ ಕೊಡಗು ಜಿಲ್ಲೆ ಮಡಿಕೇರಿನ ಲೋಕಾಯುಕ್ತ ಅಧಿಕಾರಿಗ 14 ಹೊತ್ತರೆ 11 ಮಧ್ಯಾಹ್ನ 1 ವಿರಾಜಪೇಟೆ ತಹಶೀಲ್ದಾರ್ ಕಚೇರಿ ಸಭಾಬಡಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆಯಡಿ ಪುಕಾರ್ ಅರ್ಜಿನ ವಿತರಿಸುವೆ. ತುಂಬಿದ ಮತ್ತೆ ನೋಟ್ರಿಂದ ಅಫಿಡೇಟ್ ಮಾಡಿದ ಅರ್ಜಿನ ತಕೊಂಡುವೆ. ಸರ್ಕಾರಿ ಕೆಲಸಗಳಲ್ಲಿ ಲೇಟ್ ಮಾಡಿದ್ರು ಹಾಗೆ ಇನ್ನಿತರ ತೊಂದರೆ ಇದ್ದರೆ ಸಾರ್ವಜನಿಕರು ನಿಗದಿ ಮಾಡಿದ ಪತ್ರದಲ್ಲಿ ನೀಡಕ್ಕು. ಇಲ್ಲಿಗೆ ಇಂದಿನ ಸುದ್ದಿ ಚಂಪೆ ಮುಕ್ತು. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ, ಕೊಟ್ಟೂರು, ಚರಂಬಾಣೆ. ಪ್ರಿಯ ಕೇಳುಗರೆ, ಗಮನಿಸಿ, ಇಂದು ರಾತ್ರಿ 8 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರವನ್ನು ಉದ್ದೇಶಿಸಿ ಮಾಡುವ ಪ್ರಸಾರ ಭಾಷಣ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಆಕಾಶವಾಣಿ ಮಡಿಕೇರಿ ಜಾಹೀರಾತುಗಳು. ಭಾರತಿ ರೇಡಿಯೋ ಹೌಸ್ನಲ್ಲಿ ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಪೊನ್ನಂಪೇಟೆ, ಕೊಡಗಿನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಿಷನ್ ಲರ್ನಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮತ್ತು ಕಂಪ್ಯೂಟರ್ ಸೈನ್ಸ್ ವಿತ್ ಸೈಬರ್ ಸೆಕ್ಯೂರಿಟಿಗಾಗಿ ಅಡ್ಮಿಷನ್ ಪ್ರಾರಂಭವಾಗಿದೆ. ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯ. ಉತ್ತಮ ಸ್ಪೋರ್ಟ್ಸ್ ಸೌಲಭ್ಯ ಮತ್ತು ಬಾಯ್ಸ್ ಅಂಡ್ ಗರ್ಲ್ಸ್ಗಾಗಿ ಸೆಪರೇಟ್ ಹಾಸ್ಟೆಲ್ ಫೆಸಿಲಿಟೀಸ್ ಕೂಡ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9611155457. ಎಂಐ ಸ್ಟೋರ್ನಲ್ಲಿ ರೆಡ್ಮಿ 14 ಸೀರೀಸ್ ಮೊಬೈಲ್ ಹಾಗೂ ಕ್ಯೂಎಲ್ಇಡಿ ಸ್ಮಾರ್ಟ್ ಟಿವಿ ದೊರೆಯುತ್ತದೆ. ಎಲ್ಲಾ ಎಂಐ ಟಿವಿ ಮೊಬೈಲ್ ಟ್ಯಾಬ್ ಹಾಗೂ ಎಲ್ಲಾ ಎಂಐ ಉತ್ಪನ್ನಗಳು ಆನ್ಲೈನ್ ದರದ ಮೇಲೆ ಡಿಸ್ಕೌಂಟ್ ಅಥವಾ ಉಚಿತ ಉಡುಗೊರೆ ದೊರೆಯುತ್ತದೆ. 0% ಇಎಂಐ ಸಾಲ ಸೌಲಭ್ಯ ಮತ್ತು ಮೊಬೈಲ್ ಎಕ್ಸ್ಚೇಂಜ್ ದೊರೆಯುತ್ತದೆ. ಇಂದೇ ಭೇಟಿ ನೀಡಿ ಎಂಐ ಸ್ಟೋರ್, ಕೊಹಿನೂರ್ ರೋಡ್, ಮಡಿಕೇರಿ, ಆಪೋಸಿಟ್ ಕೆನರಾ ಬ್ಯಾಂಕ್ ಗೋಣಿಕೊಪ್ಪಲು ಮತ್ತು ಪೋಸ್ಟ್ ಆಫೀಸ್ ಹತ್ತಿರ ಸೋಮವಾರಪೇಟೆ. ಮೂರ್ನಾಡು ವಿದ್ಯಾಸಂಸ್ಥೆಯ ಪ್ರಥಮ ದರ್ಜೆ ಕಾಲೇಜಿನಲ್ಲಿ 2025-26 ಶೈಕ್ಷಣಿಕ ಸಾಲಿನ ಪ್ರಥಮ ಬಿಕಾಂ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಅತ್ಯುತ್ತಮ ಕ್ಯಾಂಪಸ್, ಸುಸಜ್ಜಿತ ಕಟ್ಟಡ, ಇತರೆ ಪಠ್ಯೇತರ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳು, ಅತ್ಯಾಧುನಿಕ ಕಂಪ್ಯೂಟರ್ ಪ್ರಯೋಗಾಲಯ, ಎನ್ಸಿಸಿ, ಕ್ರೀಡೆ, ಕೈಗಾರಿಕಾ ಭೇಟಿ, ಉದ್ಯೋಗ ಮೇಳ, ಈ ಎಲ್ಲ ಸೌಲಭ್ಯಗಳು ನಿಮ್ಮ ಉತ್ತಮ ಭವಿಷ್ಯಕ್ಕಾಗಿ ಇಲ್ಲಿ ಲಭ್ಯವಿದೆ. ಮೂರ್ನಾಡು ಪ್ರಥಮ ದರ್ಜೆ ಕಾಲೇಜು, ನಿಮ್ಮ ಭವಿಷ್ಯಕ್ಕೆ ಭದ್ರವಾದ ಬುನಾದಿ. ಹೆಚ್ಚಿನ ಮಾಹಿತಿಗಾಗಿ ಕಾಲೇಜಿನ ಕಚೇರಿಗೆ ಭೇಟಿ ನೀಡಿ ಅಥವಾ ದೂರವಾಣಿ ಸಂಖ್ಯೆ 8088-36-7575 ಸಂಪರ್ಕಿಸಿ. ರಾತ್ರಿ ನಿದ್ರೇನೆ ಇಲ್ಲ, ಸೊಳ್ಳೆ ಶೆಕೆ ಬೇರೆ, ಹಳೆ ಫ್ಯಾನ್ ಕೊಟ್ಟು ಹೊಸದು ತನ್ನಿ. ಓಕೆ, ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಎಲ್ಲ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಎಕ್ಸ್ಚೇಂಜ್ ಆಫರ್ ಇದೆ, ಅಲ್ಲಿ ನಾನೇ ತಗೊಳ್ಳೋಣ. ಎಸಿ, ಏರ್ ಕೂಲರ್, ಫ್ಯಾನ್, ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಷೀನ್, ಮಿಕ್ಸಿ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ವಿಲಾಸಪೇಟೆಯ ಹ್ಯಾಪಿ ಶಾಪಿಂಗ್ ನಲ್ಲಿ ಜೆಂಟ್ಸ್, ಲೇಡೀಸ್, ಕಿಡ್ಸ್ ಗೆ ಬೇಕಾದ ಡ್ರೆಸ್ ಗಳು, ಮದುವೆ ಡ್ರೆಸ್ ಗಳು, ಬ್ಲೇಜರ್ಸ್, ಸೂಟ್ಸ್, ಅತ್ಯುತ್ತಮ ಕ್ವಾಲಿಟಿಯೊಂದಿಗೆ ಬಟ್ಟೆಗಳನ್ನು ಖರೀದಿಸಲು ಬನ್ನಿ ಹ್ಯಾಪಿ ಶಾಪಿಂಗ್, ವಿಲಾಸಪೇಟೆ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186. ನೆಕ್ಸಾ. ಮಡಿಕೇರಿಯ ಜನತಾ ಬಜಾರ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ನೋಟ್ಬುಕ್ ಗಳು, ಮಳೆಗಾಲಕ್ಕೆ ಅವಶ್ಯವಿರುವ ರೈನ್ ಕೋಟ್, ಗಂಬೂಟ್, ಶೂಸ್ ಗಳು, ಬ್ರಾಂಡೆಡ್ ಕಂಪನಿಯ ಕೊರೆಗಳು ನೀವು ಊಹಿಸಲಾಗದ ಡಿಸ್ಕೌಂಟ್ ರೇಟ್ ನಲ್ಲಿ ಲಭ್ಯವಿದೆ. ಅಲ್ಲದೆ ಅತ್ಯಾಕರ್ಷಕ ಕಾಟನ್ ಬೆಡ್ಶೀಟ್ ಗಳು ಕೂಡ ಅತಿ ಕಡಿಮೆ ರೇಟ್ ನಲ್ಲಿ ಲಭ್ಯವಿದೆ. ಭೇಟಿ ನೀಡಿ ಜನತಾ ಬಜಾರ್, ಮಡಿಕೇರಿ. ಮಡಿಕೇರಿಯ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಗ್ಯಾಸ್ ಅಂಡ್ ಎಲೆಕ್ಟ್ರಿಕಲ್ ಗೀಸರ್, ಮೈಕ್ರೋ ಓವನ್ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 2000018. ರೀ, ಈ ವರ್ಷ ತೋಟಕ್ಕೆ ಸ್ಪ್ರಿಂಕ್ಲರ್ ಮಾಡೋಕೆ ಒಂದೊಡ್ಡ ಕೆರೆ ತೆಗಿಸ್ಬೇಕು. ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋ ಕಂಪನಿ ಅವರೇ ಕೊಟ್ರೆ ಕೆಲಸ ನೀಟಾಗಿ ಮಾಡ್ಕೊಡ್ತಾರಲ್ವಾ? ಸಾವಿರಾರು ಬೋರ್ವೆಲ್ ಗಳು ಹಾಗೂ ಕೆರೆಗಳನ್ನು ನಿರ್ಮಿಸಿ ಮಣ್ಣಿನ ಕೆಲಸದಲ್ಲಿ ಅನುಭವ ಇರತಕ್ಕಂತ ಏಕೈಕ ಕಂಪನಿಯಾದ ಕೂರ್ಗ್ ಅರ್ಥ ಮೂವರ್ಸ್ ಅವರಿಗೆ ಕೆಲಸ ಕೊಡೋಣ. ಹಿಟಾಚಿ 120, 140, 200 ಮಷೀನ್ಸ್ ಅವ್ರ ಹತ್ರ ಇದೆ. ಅಲ್ಲದೆ ಕಡಿಮೆ ರೇಟ್ ನಲ್ಲಿ ಕೆಲಸ ಮಾಡ್ಕೊಡ್ತಾರೆ. ಕೂರ್ಗ್ ಅರ್ಥ ಮೂವರ್ಸ್, ಸುದರ್ಶನ್ ಗೆಸ್ಟ್ ಹೌಸ್ ಸಮೀಪ, ಮಡಿಕೇರಿ. ಪ್ರೊಪ್ರೈಟರ್ ಜಗದೀಶ್ ರಾಯ್. ಕಾಲ್ 9449611364. ಹನಿ ಹನಿ ನೀರಿಗೂ ಬೆಲೆ ಇದೆ. ನೀರನ್ನು ಮಿತವಾಗಿ ಬಳಸಿ ಜೀವ ಸಂಕುಲಗಳ ಉಳಿವಿಗೆ ನೆರವಾಗಿ. ನೀರನ್ನು ವ್ಯರ್ಥ ಪೋಲು ಮಾಡದಿರಿ, ಬಾಯಾರಿದ ಜೀವಗಳ ದಾಹ ನೀಗಿಸಿರಿ. ಪ್ಲಾಸ್ಟಿಕ್ ಚೀಲದಂತಹ ಮಣ್ಣಿನಲ್ಲಿ ಕರಗದ ವಸ್ತುಗಳನ್ನು ಎಲ್ಲೆಂದರಲ್ಲಿ ಮನಬಂದಂತೆ ಬಿಸಾಡುವುದು ಬೇಡ. ಪ್ಲಾಸ್ಟಿಕ್ ಚೀಲಗಳು ಪರಿಸರ ಮಾಲಿನ್ಯವನ್ನು ಉಂಟು ಮಾಡುವುದಷ್ಟೇ ಅಲ್ಲ, ಜೀವರಾಶಿಗೂ ಮಾರಕ. ನವೀಕರಿಸಲಾಗದ ಸಂಪನ್ಮೂಲಗಳನ್ನು ಮಿತವಾಗಿ ಬಳಸಿ, ಅವು ಮುಂದಿನ ಪೀಳಿಗೆಗೂ ಲಭ್ಯವಾಗುವಂತೆ ಉಳಿತಾಯ ಮಾಡಿ. ಇದು ಪ್ರತಿ ಪ್ರಜ್ಞಾವಂತ ಪ್ರಜೆಯ ಜವಾಬ್ದಾರಿಯಾಗಲಿ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 7:29. ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸೈನ್ಸ್ ಸಿಟಿ. ಸೈನ್ಸ್ ಸಿಟಿ ಅರ್ಪಿಸುತ್ತಿದೆ ಸೈನ್ಸ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ಸುದ್ದಿ ಸಮಾಚಾರ ಓದ್ಯನ್ರುಳ್ಳ ಕರವಂಡ ಸೀಮಾ ಗಣಪತಿ. ಮುಖ್ಯಪಟ್ಟ ಸುದ್ದಿ. ಭಗವಾನ್ ಬುದ್ಧಂಡ ಪುಟ್ಟನ ನಾಳು. ಮೂಪಾಜ ಸಾಹಿತಿ ನಾಗೇಶ್ ಕಾಲೂರ್ ಅರಂಗಕ್ಕೆ ದಿವಂಗತ ರಾಜೇಂದ್ರ ದತ್ತಿ ಪ್ರಶಸ್ತಿ. ಸುದ್ದಿರ ವಿವರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆ ಕೂಟಾದ ನಿಲ ಮಡಿಕೇರಿಯ ಗಾಂಧಿ ಪರಂಬುಲ ಭಗವಾನ್ ಬುದ್ಧಂಡ ಪುಟ್ಟನ ನಾಳುರ ಕಾರ್ಬಾರ್ ನಡೆದತ್. ಮುಖ್ಯ ಬೆಂದುವಳಾಯಿತು ಕೂಡಿ ಆಡಿತು. ಉಪವಿಭಾಗಾಧಿಕಾರಿ ನಾಯಕ್ ನರ್ವಾಡೆ ಅಂಗ ತಕ್ಪರಂದಿತ್ತು. ಗೌತಮ ಬುದ್ಧಂಡ ಸಂದೇಶ ಇಡೀ ಮಾನವ ಕುಲತ್ರ ಮಾನವೀಯತೆಗೆ ಒತ್ತಾಸೆ ಕೊಡುಪದಾಯ್ತುಂಡು ಅಂತ ಅಣಿಚಿ. ಈ ನೇರತ್ತೆ ನಗರಸಭೆ ಸದಸ್ಯ ಸತೀಶ್, ಡಿಎಸ್ಎಸ್ ಜಿಲ್ಲಾ ಪಂಚಾಯತ್ ಸಂಚಾಲಕಗಳನ್ನು ಎಚ್ ಎಲ್ ದಿವಾಕರ ಮುಖ್ಯ ಪಟ್ಟೆಯಿಂದ ಕೂಡಿಯಾಡಿ ತಿಂಜತ್ತು. ಶಕ್ತಿ ದಿನಪತ್ರಿಕೆಯ ಸಲಹಾ ಸಂಪಾದಕನಾನ ಅನಂತ ಶಯನ ರೈಂಗಕ್ಕೆ ಕರ್ನಾಟಕ ಶಕ್ತಿ ಪ್ರಶಸ್ತಿ ಕಟ್ಟಿತು. ತಲಕಾವೇರಿ ಶ್ರೀ ತಲಕಾವೇರಿ ದೇವನೆಲೆಯಲ್ಲಿ ಮನಾರ ಕಾರ್ಯ ಉಳ್ಳಾನಗೊಂಡು ಇದೇ ತಿಂಗ 14 ಮಜ್ಜನ 2 ಗಂಟೆ ಮೇಲೆ ಶ್ರೀ ತಲಕಾವೇರಿ ದೇವನೆಲೆಕ್ಕೆ ಪ್ರವೇಶ ಇಪ್ಲೆ. ಭಕ್ತಾದಿಯ ಸಹಕರ್ಚುಡನೊಂದು ದೇವನೆಲೆಯ ಕಾರ್ಯನಿರ್ವಾಹಕ ಅಧಿಕಾರಿ ಕೊಟ್ಟಣಿತು. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಪಿಂಯ ಕೊಡಗು ಪತ್ರಕರ್ತಂಗಡ ಸಂಘತ್ರ ಕೂಟಾದ ನೆಲೆ ಇದೇ ತಿಂಗ 15 5 ಗಂಟೆಗೆ ಮಡಿಕೇರಿಯ ಪತ್ರಿಕಾ ಭವನ ಟ್ರಸ್ಟರ ಸಭಾ ಬಾಡಲು ಪತ್ರಿಕಾ ರಂಗತ್ರ ಭೀಷ್ಮ ಶಕ್ತಿ ಪತ್ರಿಕೆಯ ಸಂಪಾದಕ